ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ. ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಅಡಕೆ ಕೊಯ್ಲು, ಸಂಸ್ಕರಣೆ, ಸಂಗ್ರಹಣೆ ಮತ್ತು ಮಾರುಕಟ್ಟೆಯ ಕುರಿತು ಬಿ ಬಾಲಕೃಷ್ಣ ಪೂಜಾರಿ, ಶ್ರೀಕ್ಷೇತ್ರ ಧರ್ಮಸ್ಥಳದ ಕೃಷಿ ವಿಭಾಗದ ವ್ಯವಸ್ಥಾಪಕರು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಬಾಲಕೃಷ್ಣ ಪೂಜಾರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕರಾವಳಿ ಜಿಲ್ಲೆಯನ್ನು ನೋಡಿದ್ರೆ ಇಲ್ಲಿ ಅಡಿಕೆ ಒಂದು ಪ್ರಧಾನವಾದಂತಹ ಒಂದು ಬೆಳೆ. ಈ ವರ್ಷದ ಒಂದು ಅಕಾಲಿಕ ಮಳೆಯನ್ನ ನೋಡಿದಾಗ ಇದರಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ರೈತರು ಎದುರಿಸ್ತಾ ಇರುವುದನ್ನ ನೋಡ್ತಾ ಇದ್ದೀವಿ. ಅಡಿಕೆಯ ಕೊಯ್ಲು ಮಾಡುವಂತಹದ್ದು, ಸಂಸ್ಕರಣೆ ಮಾಡುವಂತಹದ್ದು, ಒಣಗಿಸುವುದಾಗಬಹುದು ಅಥವಾ ಸಂಗ್ರಹಣೆ ಮಾಡುವಂತಹದ್ದು, ಅನೇಕ ಸಮಸ್ಯೆಗಳನ್ನ ನಮ್ಮ ರೈತರು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹೇಳಿ, ಈ ಅಡಿಕೆ ಬೆಳೆಯ ಒಂದು ಪ್ರಾಮುಖ್ಯತೆ ಏನು, ಅದರ ಒಂದು ಕೊಯ್ಲು ಮಾಡುವಂತಹದ್ದು, ಸಂಸ್ಕರಣೆ ಮಾಡುವಂತಹದ್ದು, ಈ ವಿಚಾರವಾಗಿ. ನಾನು ಶ್ರೀಕ್ಷೇತ್ರ ಧರ್ಮಸ್ಥಳ ಕೃಷಿ ವಿಭಾಗದ ಮುಖ್ಯಸ್ಥನಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಕೂಡ ನಮ್ಮ ನಾಡಿನ ಎಲ್ಲಾ ಕೃಷಿಕರಾಗಿ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ದೊಡ್ಡ ಕೃಷಿ ವ್ಯವಸ್ಥೆ ಇದೆ. ಇದು ಪೂಜ್ಯರ ಹಿಂದಿನ ಕಾಲದಿಂದಲೂ ಇಲ್ಲಿ ಕೃಷಿ ವ್ಯವಸ್ಥೆಯನ್ನು ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮೂಲಕ ನಡೆಸ್ತಾ ಇದ್ದೇವೆ. ಇಲ್ಲಿ ನಾವು ತೆಂಗು, ಅಡಿಕೆ, ರಬ್ಬರ್, ಕೊಕ್ಕೋ, ಬಾಳೆ, ಕಾಳುಮೆಣಸು, ಭತ್ತ ಇತ್ಯಾದಿ ಎಲ್ಲ ಕೃಷಿಗಳನ್ನು ಬೆಳಿತೇವೆ. ಇದೀಗ ಈಗಿನ ಒಂದು ಪರಿಸ್ಥಿತಿಗೆ ಅಡಿಕೆ ಕೃಷಿ ಬಹಳ ಪ್ರಾಧಾನ್ಯತೆಯನ್ನು ಕಂಡಿದೆ. ಇವತ್ತಿನ ದಿನಕ್ಕೆ ನೋಡುವಾಗ ಮತ್ತೆ ಕಾರ್ಯಪ್ರವೃತ್ತರಾಗಿದ್ದಾರೆ. ನಾವು ಕ್ಷೇತ್ರದಲ್ಲಿ ಕೂಡ ಈ ನಿಟ್ಟಿನಲ್ಲಿ ಅಡಿಕೆ ಕೊಯ್ಲು, ಸಂಸ್ಕರಣೆ, ದಾಸ್ತಾನು, ಮಾರುಕಟ್ಟೆ, ಮಾರಾಟ, ಈ 4 ವಿಷಯದ ಬಗ್ಗೆ ನಮ್ಮ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬಹಳ ಚೆನ್ನಾಗಿ ಅನೇಕ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಇವಾಗ ಸಾಧಾರಣ ಅಡಿಕೆ ಹೆಚ್ಚು ಕಮ್ಮಿ ತಮಗೆಲ್ಲ ಕೃಷಿಗೆ ಗೊತ್ತಿರುವ ಹಾಗೆ ನಮ್ಮ ಮಂಗಳ ಮತ್ತೆ ಇಂಟರ್ಸೆ ಮಂಗಳ ಇದರಲ್ಲೆಲ್ಲ, ಮೋಹಿತ್ ನಗರ ಇದರಲ್ಲೆಲ್ಲ ಆಗಸ್ಟ್ನಿಂದಲೇ ಅಡಿಕೆ ಬೆಳಿಲಿಕ್ಕೆ ಆರಂಭ ಆಗ್ತದೆ. ಹೆಚ್ಚು ಕಮ್ಮಿ ಕೊಳಕ್ಕೆ ಒಂದು ಕೊಯ್ಲು ಅಂತ ಹೇಳ್ತಾರೆ. ಕೊಳಕೆಯ ಒಂದು ಅಡಿಕೆ ಇದ್ರೆ ಬಹುಶಃ ಜುಲೈ ಎಂಡಿಗೆ ಸ್ಟಾರ್ಟ್ ಆಗ್ತದೆ, ಹನ್ನಡಿಕೆ ಪ್ರಾರಂಭ ಆಗ್ತದೆ. ಇದನ್ನೆಲ್ಲ ಜೋಪಾನ ಮಾಡುವುದಷ್ಟು ಸುಲಭ ಇಲ್ಲ. ಯಾಕೆಂತ ಹೇಳಿದ್ರೆ ಮೊದಲೆಲ್ಲ ಮನೆಯಲ್ಲಿ ಬಿಸಿ ನೀರು ಕಾಯಿಸುವಂತ ಅಟ್ಟಗಳಿತ್ತು, ಮತ್ತೆ ನಮ್ಮ ಈ ಜಾನುವಾರುಗಳಿಗೆ ಅಕ್ಕಚ್ಚಿ ಕಾಯಿಸುವಂತ ಅಲ್ಲಿ ಎಲ್ಲ ಅಲ್ಲಿ ನಾವು ಬೆಂಕಿ ಹಾಕ್ತಾ ಇದ್ದೆವು. ಅಲ್ಲಿ ಎಲ್ಲ ಅಡಿಕೆಯನ್ನು ಕೊಂಡೋಗಿ ನಾವು ಅಟ್ಟದಲ್ಲಿ ಜೋಪಾನ ಮಾಡ್ತಾ ಇದ್ದೆವು. ಈಗ ಎಲ್ಲ ಸೋಲಾರ್ ಮತ್ತೆ ಇಂಥದ್ದೆಲ್ಲ ಬಂದು ಮನೆಯಲ್ಲಿ ಬಿಸಿ ನೀರು ಕಾಯಿಸುವಂತ ವ್ಯವಸ್ಥೆ, ಕಟ್ಟಿಗೆ ಹಾಕಿ ಕಾಯಿಸುವಂತ ವ್ಯವಸ್ಥೆ ಕಡಿಮೆ, ಅದರಿಂದಾಗಿ ಅಟ್ಟದಲ್ಲಿ ಕೂಡ ಹಾಕುವಂತ ಒಂದು ವಿಚಾರ ಅಲ್ಲಿ ಬರೋದಿಲ್ಲ. ಈಗ ಏನಿದ್ರು ಕೂಡ ಒಂದ ನಾವು ಸೂರ್ಯನ ಬಿಸಿಲನ್ನೇ ಅವಲಂಬಿಸಿರಬೇಕು, ಇಲ್ಲ ನಾವು ಬೇರೆ ರೀತಿಯಲ್ಲಿ ಒಂದ ಬೆಂಕಿ ಡ್ರೈಯರ್, ಇಲ್ಲದಿದ್ರೆ ಪ್ಲಾಸ್ಟಿಕ್ ಡ್ರೈಯರ್ಸ್, ಈ ರೀತಿಯ ಬೇರೆ ಬೇರೆ ಒಂದು ಅಡಿಕೆ ಒಣಗಿಸುವಂತ ಒಂದು ತಾಂತ್ರಿಕತೆಗೆ ನಾವು ಹೋಗಬೇಕಾಗ್ತದೆ. ಆಗಸ್ಟ್ ನಲ್ಲಿ ಸಾಧಾರಣ ಹೆಚ್ಚು ಕಮ್ಮಿ ಅಡಿಕೆ ಬೀಳಲಿಕ್ಕೆ ಶುರುವಾದ್ರೆ ನವೆಂಬರ್ನ ಮೊದಲು ನಮಗೆ ಈಗ ಅಡಿಕೆ ಕೊಯ್ಲು ಮಾಡಲಿಕ್ಕೆ ಆಗುದಿಲ್ಲ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ನಾವು ಮಳೆಯ ಗ್ರಾಫ್ ಮಾಡ್ತೇವೆ. ಪ್ರತಿ ವರ್ಷ ನಾವು ಕ್ಷೇತ್ರದಲ್ಲಿ ಕಳೆದ 30 ವರ್ಷದಿಂದ ನಾವು ಗ್ರಾಫ್ ಮಾಡ್ತೇವೆ. ಈ ವರ್ಷ ಈಗ ಡಿಸೆಂಬರ್ 1 ನಮಗೆ 205 ಇಂಚು ಮಳೆ ದಾಟಿ ಆಯಿತು. ಈ ಪರಿಸ್ಥಿತಿಯಲ್ಲಿ 205 ಇಂಚು ಮೊದಲು ಕೂಡ ಬಂದಿದೆ, ಆದರೆ ಈ ರೀತಿ ಕಳೆದ ಏಪ್ರಿಲ್ನಲ್ಲಿ ಆರಂಭವಾದಂತಹ ಮಳೆ ಇವಾಗ ಡಿಸೆಂಬರ್ 20 ತಾರೀಕಿನವರೆಗೂ ಇವತ್ತು ಮಳೆ ಬರ್ತಾ ಇದೆ. ಅಂದ್ರೆ ನಿರಂತರವಾಗಿ ಬಿಟ್ಟು ಬಿಟ್ಟು ಬಿಟ್ಟು ಮಳೆ ಬರ್ತಾನೆ ಇದೆ. 1 ವಾರದ ಗ್ಯಾಪ್ ಕೂಡ ಎಲ್ಲಿಯೂ ಕೂಡ ಕೊಡಲಿಲ್ಲ ಬಿಸಿಲಿಗೆ. ಮೊದಲೆಲ್ಲ ಹೇಳ್ತಾ ಇದ್ರು ಆಟಿದ ದೊಂಬಗೂ ಆನೆದ ಬೆರಿಪುಡ ಅಂತೇಳಿ. ಈ ವರ್ಷ ಆಟಿಯಲ್ಲಿಯೂ ಕೂಡ ಬಿಸಿಲು 1 ವಾರ ಕಾಯಲಿಲ್ಲ, ಇನ್ನು ಚಳಿ ಬರುವಂತ ಲಕ್ಷಣ ಕೂಡ ಇಲ್ಲ. ಈ ಪರಿಸ್ಥಿತಿಯಲ್ಲಿ ದೊಡ್ಡ ಅಡಿಕೆ ಬೆಳೆಗಾರರಂತೂ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸಣ್ಣ ಬೆಳೆಗಾರರು ಕೂಡ ಅಷ್ಟು ಅಡಿಕೆಯನ್ನು ಒಂದು ಸಂಸ್ಕರಣೆ ಮಾಡುವಂತದ್ದು ಅಷ್ಟು ಸುಲಭ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಕ್ಷೇತ್ರದಲ್ಲಿ ಬೇರೆ ಬೇರೆ ಒಂದು ತಾಂತ್ರಿಕತೆಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಈಗ ಅಡಿಕೆಯನ್ನು ಕೊಯ್ಲು ಮಾಡುವಂತ ಪರಿಸ್ಥಿತಿ ಕೂಡ ಇಲ್ಲ, ಯಾಕೆಂದ್ರೆ ಮಾಡಿದ್ರೆ ರಾಶಿ ಹಾಕಿದ್ರೆ ಎಲ್ಲ ಗುಣಮಟ್ಟ ಹಾಳಾಗ್ತದೆ. ಈಗ ಇಲ್ಲಿ ಹೆಚ್ಚಾಗಿ ತೋಟದಲ್ಲಿ ಅಡಿಕೆ ಬಿದ್ದದನ್ನು ಅಲ್ಲಿ ಬಿಟ್ಟರೆ 15 ದಿನದಿಂದ 1 ತಿಂಗಳೊಳಗೆ ಅದು ಮೊಳಕೆ ಬಂದಾಯಿತು. ಮತ್ತೆ ಆದರೂ ಅಲ್ಲಿ ಎಲ್ಲ ಮೊಳಕೆ ಬಂದು ಅದರ ಅಡಿಕೆಯ ಗುಣಮಟ್ಟ ಹಾಳಾಗ್ತದೆ, ಹಾಗೆ ಕಪ್ಪಾಗ್ತದೆ. ಎಲ್ಲ ಮೊಳಕೆಯ ಬದಿಯಲ್ಲಿ ಎಲ್ಲ ಬಂದು ಬಿಟ್ಟರೆ ಅದೆಲ್ಲ ಕಪ್ಪಾಗಿ ಸೆಕೆಂಡ್ ಗ್ರೇಡ್ಗೆ ಹೋಗ್ತದೆ. ಇದರಿಂದಾಗಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಮಳೆಗಾಲದ ಅಡಿಕೆ ಸಾಧಾರಣ 15-20% ಬರ್ತದೆ. ಈಗ 1,000 ಕೆಜಿ ಅಡಿಕೆ ಒಟ್ಟು ನಮಗೆ ಆಗೋದಿದ್ರೆ, 10 ಕ್ವಿಂಟಲ್ ಅಡಿಕೆ ಆಗೋದಿದ್ರೆ 2 ಕ್ವಿಂಟಲ್ನಷ್ಟು ಅಡಿಕೆ ಆಗಸ್ಟ್ನಿಂದ ನವಂಬರ್ 15ರ ಒಳಗೆ ಸಾಧಾರಣ ಸಿಗ್ತದೆ. ಇದನ್ನು 20-25% ಅಡಿಕೆಯನ್ನು ಒಣಗಿಸುವುದೇ ಬಹಳ ದೊಡ್ಡ ಒಂದು ತ್ರಾಸದಾಯಕ. ನಾವು ಕ್ಷೇತ್ರದಲ್ಲಿ ಬಹಳ ವರ್ಷಗಳ ಹಿಂದೆ, ಒಂದು 15-20 ವರ್ಷಗಳ ಮೊದಲೇ ನಾವು ಬೆಂಕಿಯ ಡ್ರೈಯರ್ ಅನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಟ್ರೇ ಇದೆ, ಸಾಧಾರಣ 2 ಡ್ರೈಯರ್ಸ್ ಇದೆ. ಅದರಲ್ಲಿ 2 ಡ್ರೈಯರ್ನಲ್ಲಿ 21,000 ಅಡಿಕೆಯನ್ನು ನಾವು ಒಮ್ಮೆಗೆ ಒಣಗಿಸ್ಲಿಕ್ಕೆ ಆಗ್ತದೆ. 1 ಟ್ರೇಯಲ್ಲಿ ಸಾಧಾರಣ ಹೆಚ್ಚು ಕಮ್ಮಿ 800 ಅಡಿಕೆ ಕೂತ್ಕೊಡ್ತದೆ, 800 ಮತ್ತೆ ಸೈಜಿಗೆ ಸರಿಯಾಗಿ. ಇದು 24 ಗಂಟೆಯಲ್ಲಿ ನಾವು 21,000 ಅಡಿಕೆಯನ್ನು ಸಂಪೂರ್ಣ ಒಣಗಿಸ್ತೇವೆ. ಮತ್ತೆ ಬಿಸಿಲಿಗೆ ನಾವು ಜನವರಿಯ ನಂತರ 10 ಬಿಸಿಲಿಗೆ ಹಾಕಿದ್ರೆ ಆಯ್ತು. ಇದು ಬಹಳ ಚೆನ್ನಾಗಿ ನಮಗೆ ಕೆಲಸ ಆಗ್ತಾ ಇದೆ. ಇದು ಇದಕ್ಕೆ ಈ ಬೆಂಕಿಯ ಡ್ರೈಯರ್ಗೆ ಹಾಕುವ ಮೊದಲು ನಾವು 4 ದಿವಸ ಸೋಲಾರ್ ಡ್ರೈಯರ್ಗೆ ಹಾಕ್ತೇವೆ. ಅಂದ್ರೆ ಒಂದು ಸ್ವಲ್ಪ ಅದರದ್ದು ತೇವಾಂಶ ಹೋಗಬೇಕು. ತೇವಾಂಶ ಸ್ವಲ್ಪ ಕಡಿಮೆ ಆದ ನಂತರ ಇದಕ್ಕೆ ನಾವು ಬೆಂಕಿಯ ಡ್ರೈಯರ್ಗೆ ಹಾಕಿ ಅದನ್ನು ಡ್ರೈ ಮಾಡ್ತೇವೆ. ಬಹಳ ಚೆನ್ನಾಗಿ ಗುಣಮಟ್ಟ ಬರ್ತದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಇದಕ್ಕೆ ಈ ಸೌದೆ ಒಂದು ಪೂರೈಕೆ ಬೇಕಾಗ್ತದೆ? ಈಗ 21,000 ಅಡಿಕೆಯನ್ನು ನಾವು 24 ಗಂಟೆಯಲ್ಲಿ ಒಣಗಿಸ್ಲಿಕ್ಕೆ ನಮಗೊಂದು ಹೆಚ್ಚು ಅಂದ್ರೆ ಒಂದು 20-25 ಕೆಜಿ ಸೌದೆ ಸಾಕಾಗ್ತದೆ. ಕನಿಷ್ಠ ಸೌದೆ ಅಂದ್ರೆ ಅದು ಬಹಳ ಪದ್ಧತಿ ಒಳ್ಳೇದಿದೆ. ಅಂದ್ರೆ ಅದನ್ನು ಹಾಕಿದ ನಂತರ ಅದಕ್ಕೆ ಪ್ಲೇಟ್ ಎಲ್ಲ ಮೇಲೆ ಹಾಕಿ ಯಾವುದೇ ಕಾರಣಕ್ಕೂ ಹೊಗೆಗಳೆಲ್ಲ ಹೊರಗೆ ಹೋಗದಾಗಿಲ್ಲಿ, ಎಲ್ಲ ಶಾಖ ಎಲ್ಲ ನಮ್ಮ ಟ್ರೇಗಳಿಗೆ ಬರುವ ಹಾಗೆ ಎಲ್ಲ ಅದರ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಸಿಸ್ಟಮ್. ಹೆಚ್ಚು ಅಂದ್ರೆ ಒಂದು 20 ಕೆಜಿ ಹೋಗ್ಬೋದು. ಅಂದ್ರೆ ಸಾಮಾನ್ಯವಾಗಿ ಮರ ಬಿದ್ದಿರುವಂತಹ ಮರಗಳು ಅಥವಾ ಗೆಲ್ಲನ್ನು ಕಡಿದಿರುವಂತಹದ್ದು ಕೂಡ ಬಳಕೆ ಮಾಡಿದ್ರೆ ಸಾಕಾಗ್ತದೆ. ನಾವು ಕ್ಷೇತ್ರದಲ್ಲಿ ಮಳೆಗಾಲದಲ್ಲಿ ಸಾಧಾರಣ 100 ಮರಗಳ ಪ್ರೂನಿಂಗ್ ಮಾಡ್ತೇವೆ. ಈ ಅಲಂಕಾರಿಕ ಮರಗಳು, ಮೇಫ್ಲವರ್, ಫೆಂಟಫಾರ್ಮ್ ಇಂಥದ್ದೆಲ್ಲ, ಇದರ ಗೆಲ್ಲುಗಳು, ಸಣ್ಣ ಪುಟ್ಟ ಗೆಲ್ಲುಗಳನ್ನೆಲ್ಲ ಅದನ್ನು ಜೋಪಾನ ಮಾಡ್ತೇವೆ. ಅದನ್ನೆಲ್ಲ ನಾವು ಈ ಅಕ್ಟೋಬರ್ ನಂತರ ಈ ಡ್ರೈಯರ್ಗೆ ಉಪಯೋಗ ಮಾಡ್ತೇವೆ. ಏನು ಕಟ್ಟಿಗೆ ಬಹಳ ಚೆನ್ನಾಗಿರುವಂತದ್ದೇ ಬೇಕನ್ನುವಂಥದ್ದೇನಿಲ್ಲ, ಸ್ವಲ್ಪ ಒಣಗಿರ್ಬೇಕಷ್ಟೇ, ಹೊಗೆ ಜಾಸ್ತಿ ಬರಬಾರ್ದು. ಇಂಥದ್ದನ್ನು ಉಪಯೋಗ ಮಾಡಿ ಆ ರೀತಿಯ ಒಂದು ಡ್ರೈಯರ್ ಅನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿಕೊಂಡು ಬಂದಿದ್ದೇವೆ. ಇನ್ನು ಎರಡನೇದಾಗಿ ನಾವು ಈಗ 12 ವರ್ಷದಿಂದ ಹೆಚ್ಚು ಕಮ್ಮಿ 2009ರ ನಂತರ ಸೋಲಾರ್ ಡ್ರೈಯರ್ ಅನ್ನು ಮಾಡಿದ್ದೇವೆ ಶಿಲ್ಪಾಲಿನಿಂದ. ನಾವು ಎಷ್ಟು ಅಡಿಕೆಯ ಗುಣಮಟ್ಟವನ್ನು, ನಮಗೆ ಕ್ವಾಲಿಟಿಯಲ್ಲಿ ಯಾವತ್ತೂ ಕೂಡ ರಿಜೆಕ್ಟ್ ಕ್ವಾಲಿಟಿ ಬರುತ್ತೆ. ಈ ಸೋಲಾರ್ ಮಾಡಿದ ನಂತರ ಈಗ 1 ಸ್ಕ್ವೇರ್ ಫೀಟಿಗೆ 50 ಅಡಿಕೆ ಕೂತ್ಕೊಳ್ತದೆ, 50-55 ಅಡಿಕೆ ಕೂತ್ಕೊಳ್ತದೆ. 100x20 ಅಂದ್ರೆ 2000 square feet ಆಯ್ತು. 100,000 ಅಡಿಕೆಯನ್ನು ಕನಿಷ್ಠ 100,000 ಅಡಿಕೆಯನ್ನು ಒಂದು ಡ್ರೈಯರ್ ನಲ್ಲಿ ನಾವು ಹಾಕ್ಲಿಕ್ಕೆ ಆಗ್ತದೆ. ಒಂದು 10-12 ದಿವಸ ಆಗುವಾಗ ಸಾಧಾರಣ ಅದು ಮೇಲಿನ ಸಿಪ್ಪೆ ಒಣಗ್ತಾ ಬರ್ತದೆ. ಇನ್ನು ಅವಕಾಶ ಇದ್ರೆ ಒಂದು 15 ದಿವಸ ಇಟ್ಟರೆ ಒಳ್ಳೇದು. ಇದರಿಂದಾಗಿ ಕರಿಕೋಟು ಬರುವಂಥದ್ದು, ಪಟೋರ ಬರುವಂಥದ್ದೆಲ್ಲ ತುಂಬ ಕಡಿಮೆ ಆಗಿದೆ. ಬಹಳ ಕಡಿಮೆ ವೆಚ್ಚದಲ್ಲಿ ಅಂದರೆ ನಾವೇ ನಮ್ಮ ಅಡಿಕೆ ಮರ ಮತ್ತು ಬಿದಿರಿನ ಸಲಿಕೆ ಎಲ್ಲ ಇದರಲ್ಲೇ ನಾವು ಮಾಡ್ಕೊಂಡಿದ್ದೇವೆ. ಈಗ ಕಳೆದ ವರ್ಷ ಕೂಡ ಈ ವರ್ಷ ಕೂಡ 2 ಡ್ರೈಯರ್ ಮಾಡಿದ್ದೇವೆ. ಎಲ್ಲ ಬಿದಿರಿನ ಸಲಿಕೆಯಲ್ಲಿ ಮತ್ತು ಅಡಿಕೆ ಸಲಿಕೆಯಲ್ಲೇ ನಾವು ಮಾಡ್ಕೊಂಡಿದ್ದೇವೆ. ಬಹಳ ಚೆನ್ನಾಗಿ ಇದು ರಿಸಲ್ಟ್ ಬರ್ತದೆ. ಈಗ ತೇವಾಂಶವನ್ನು ಹೊರತೆಗೆಯುವಂತಹ ವ್ಯವಸ್ಥೆ ಏನಾದರೂ ಉಂಟು ಮೇಲ್ಗಡೆ, ಎಕ್ಸಾಸ್ಟ್ ಫ್ಯಾನ್ ಏನಾದರೂ? ಈಗ ಉತ್ತರ ಮತ್ತು ದಕ್ಷಿಣಕ್ಕೆ ಸರಿಯಾದ ಒಂದು ಗಾಳಿ ಆಡುವಂತ ವ್ಯವಸ್ಥೆ ಮಾಡಿಕೊಂಡ್ರೆ ಅಂತದ್ದು ಅವಶ್ಯಕತೆ ಬರುವುದಿಲ್ಲ ಅಂತ ನಮ್ಮ ಅನುಭವ. ಈ ಇಡೀ ಸೋಲಾರ್ ಡ್ರೈಯರ್ ದಕ್ಷಿಣದಲ್ಲಿ ಕೆಳಭಾಗದಲ್ಲಿ ಗಾಳಿ ಒಳಗೆ ಬರಲಿಕ್ಕೆ ಇರಬೇಕು, ಉತ್ತರ ಭಾಗದಲ್ಲಿ ಮೇಲ್ಭಾಗದಲ್ಲಿ ಏರಿಯೇಷನ್ ಹೋಗ್ಲಿಕ್ಕೆ ಇರಬೇಕು. ಇಲ್ಲಿ ಬಿಸಿ ಗಾಳಿ ಎಲ್ಲ ಅದರಲ್ಲಿ ಹೋಗ್ತದೆ, ತೇವಾಂಶ ಕೂಡ ಸಾಧಾರಣ ಹೋಗ್ತದೆ. ನಮಗೆ ಇಷ್ಟವರೆಗೆ ಅಂತದ್ದು ಒಂದು 10% ನನ್ನ ಪ್ರಕಾರ 10%ನಷ್ಟು ಚುರುವಿಗೆ ಈ ಜುಲೈ ಆಗಸ್ಟ್ ನಲ್ಲಿ ಸ್ವಲ್ಪ ತೇವಾಂಶ ಇರ್ತದೆ ಸರ್. ಅಡಿಕೆನ ಮೊಗಚುವಂತಹ ಒಂದು ಸಂದರ್ಭ ಬರ್ತದೆ? ಈಗ ಡ್ರೈಯರ್ನ ಒಳಗೆ ಒಮ್ಮೆ ಕೈ ಕೊಡಬೇಕಾಗ್ತದೆ. ಕೈಪುಲ್ ಇದೆ, ಈ ಕೈಪುಲ್ನಲ್ಲಿ ಒಂದು 4 ದಿನಕ್ಕೊಮ್ಮೆ ಸ್ವಲ್ಪ ಅಡಿ ಮೇಲೆ ಮಾಡ್ತೇವೆ. ಮಾಡಿದ್ರಿಂದಾಗಿ ಅಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರ್ತದೆ, ಇಲ್ಲದ್ರೆ ತೇವಾಂಶ ಅಲ್ಲಿ ಇದಾಗಿ ಸ್ವಲ್ಪ ತೊಂದರೆ ಆಗ್ತದೆ. ಇದಕ್ಕೆ ನೆಲ ಹಾಸ್ಯ ಹೇಗಿರಬೇಕು ಅಂದ್ರೆ ಕಾಂಕ್ರೀಟ್ ಹಾಕಿರುವಂತಹದ್ದು, ಕಲ್ಲು ಚಪ್ಪಡಿ ಕಲ್ಲು ಹಾಕಿರುವಂತಹದ್ದು ಅಥವಾ ಹೇಗೆ? ನಾವೀಗ ನೆಲಮಟ್ಟದಿಂದ ಒಂದು 1 ಫೀಟ್ ಏರಿಸಿದ್ದೇವೆ. ಸುತ್ತಕ್ಕೆ 1.5 ಫೀಟ್ಗೆ ನಾವು ಬ್ರಿಕ್ಸ್ ಕಟ್ಟಿದ್ದೇವೆ. ನೆಲ ಮಣ್ಣಿದ್ದೇ ನೆಲ. ಇವತ್ತಿನವರೆಗೂ ನಮ್ಮ 7 ಡ್ರೈಯರ್ಗೆ ಕೂಡ ಯಾವುದೇ ಕಾಂಕ್ರೀಟ್ ಆಗಲಿ ಅಥವಾ ಚಪ್ಪಡಿ ಕಲ್ಲಾಗಲಿ ಯಾವುದೇ ಹಾಕಲಿಲ್ಲ. ಮಣ್ಣಿನ ನೆಲವೇ ಒಳ್ಳೇದು ಅಂತೇಳಿ ನನ್ನ ಅಭಿಪ್ರಾಯ. ಏನ್ ಕಾರಣ ಅಂದ್ರೆ ತೇವಾಂಶವನ್ನು ಮಣ್ಣು ಸರಿಯಾಗಿ ಹೇಳ್ಕೊಳ್ತದೆ. ಮತ್ತೆ ಮಣ್ಣಿನಲ್ಲಿ ಒಣಗಿದಾಗೆ ಅಂದ್ರೆ ತೇವಾಂಶ ಮತ್ತು ಬಿಸಿ ಈ ಎರಡರಲ್ಲಿ ಒಣಗಿದಾಗ ಮಾತ್ರ ಅಡಿಕೆಯ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಈಗ ಅಡಿಕೆ ಅಂಗಳ ಕೂಡ ನಮ್ದು ಯಾವಾಗ ಫಸ್ಟ್ 1ನೇ ಕೊಯ್ಲಿನಲ್ಲಿ ಬಹಳ ಚೆನ್ನಾಗಿ ಕ್ವಾಲಿಟಿ ಬರ್ತದೆ. ಅಂದ್ರೆ ಅಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರ್ತದೆ. 60 ಬಿಸಿಲು ಮಾಡ್ತೇವೆ ನಾವು ಸುರುವಿನ 1 ಕೊಯ್ಲು 1ನೇ ಕೊಯ್ಲಿದ್ದು ಅದು 2 ವರ್ಷ ಇರ್ತೇವೆ ನಾವು, 1-2 ವರ್ಷ ಇರ್ತೇವೆ. ಅದು ಕ್ವಾಲಿಟಿ ಬಹಳ ಚೆನ್ನಾಗಿ ಬರ್ತದೆ, ಅಂದ್ರೆ ಒಳಗೆ ಒಳ್ಳೆ ಡ್ರೈ ಆಗ್ತದೆ. 2ನೇ ಕೊಯ್ಲನ್ನು ನಾವು 50 ಬಿಸಿಲು ಮಾಡ್ತೇವೆ. 3ನೇ ಕೊಯ್ಲನ್ನು ನಾವು 45 ಬಿಸಿಲಿಗೆ ನಾವು ನಿಲ್ಲಿಸ್ತೇವೆ, ಪಟೋರ ಜಾಸ್ತಿ ಬರ್ತದೆ. ಅದರಿಂದಾಗಿ ಡ್ರೈಯರ್ನಲ್ಲಿ ಮಣ್ಣಿದ್ದೇ ಇದ್ರೆ ಒಳ್ಳೇದು. ಈಗ ಗಾಳಿಯ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಮರ ಮುರಿದು ಬಿದ್ದಿದೆ ಅಂತ ಸಂದರ್ಭದಲ್ಲಿ ಈಗ ಹಣ್ಣಡಿಕೆ ಬದಲು ಜೊತೆ ಜೊತೆಗೆ ಒಂದಷ್ಟು ಕಾಯಿಗಳು ಕೂಡ ಸಿಗ್ತದೆ, ಅದನ್ನ ಪ್ರತ್ಯೇಕಿಸುವಂತಹ ಕೆಲಸ ಯಾವ ಮಾಡೋದು? ಇದು ನಾವು ಆರಂಭದಿಂದಲೇ ಯಾವಾಗ ಆಗಸ್ಟ್ ನಲ್ಲಿ ಅಡಿಕೆ ಬರ್ತದೆ ಅಲ್ಲಿಂದಲೇ ಕಾಯಿ ಅಡಿಕೆ ಬೇರೆ, ಕಪ್ಪು ಅಡಿಕೆಗಳು ಬೇರೆ, ಮತ್ತೆ ಹಣ್ಣು ಅಡಿಕೆ ಬೇರೆ ನಾವು ಮಾಡ್ತೇವೆ. ಯಾಕೆಂದ್ರೆ ನಮ್ಮ ಧರ್ಮಸ್ಥಳದ ದೇವಸ್ಥಾನದ ಅಡಿಕೆಗೆ ಕ್ಯಾಂಪ್ಕೋದಲ್ಲಿ ಮತ್ತು ಬೇರೆ ಕಡೆ ಕೂಡ ಒಳ್ಳೆ ಹೆಸರಿದೆ. ನಾವು ಆ ಹೆಸರನ್ನು ಯಾವತ್ತೂ ಕೂಡ ಕಾಪಾಡಿಕೊಳ್ಳಿಕ್ಕೆ ನಾವು ಬಹಳ ಅದಕ್ಕೆ ಒತ್ತು ಕೊಡ್ತೇವೆ. ಅಂದ್ರೆ ಧರ್ಮಸ್ಥಳದ ಅಡಿಕೆ ಕಟ್ಟಿಂಗ್ ಒಳ್ಳೇದುಂಟು ಅಂತೇಳಿ ಕ್ಯಾಂಪ್ಕೋದವರು ನಮಗೆ ಬಹಳ ಒಂದು ಪ್ರಶಂಸೆಯನ್ನು ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ಒಟ್ಟಾರೆ ತಂದು ಇಡೀ ಹೆಕ್ಕಿ ಒಟ್ಟಾರೆ ತಂದು ಹಾಕೋದಿಲ್ಲ. ಹಾಕಿದ್ರು ಅದನ್ನು ಮಾರನೇ ದಿವಸ ಜನ ಬಿಟ್ಟು ರಿಜೆಕ್ಟೆಡ್ ಅಡಿಕೆ ಬೇರೆ, ರೋಗದ ಅಡಿಕೆ ಬೇರೆ, ಕಾಯಿ ಅಡಿಕೆ ಬೇರೆ ಮಾಡಿ ಒಳ್ಳೆ ಗುಣಮಟ್ಟದ ಅಡಿಕೆಯನ್ನು ಬೇರೆ ನಾವು ಮಾಡ್ಕೊಳ್ತೇವೆ. ಈಗ ಪ್ರಾರಂಭದಲ್ಲಿ ನೀವು ಹೇಳಿದ್ರೆ ಈಗ ಮೋಹಿತ್ ನಗರ ಆಗ್ಬೋದು, ಇಂಟರ್ಸಿ ಮಂಗಳ ಆಗ್ಬೋದು, ಮಂಗಳ ಅಥವಾ ಲೋಕಲ್ ವೆರೈಟಿಗಳಾಗ್ಬೋದು, ಬೇರೆ ಬೇರೆ ತಳಿಗಳನ್ನು ಹಾಕುವುದನ್ನು ನೋಡಿದ್ದೀವಿ. ಇವೆಲ್ಲವನ್ನು ಮಿಶ್ರ ಮಾಡಿ ಒಣಗಿಸಬೇಕಬಹುದಾ ಅಥವಾ ಪ್ರತ್ಯೇಕವಾಗಿ ಒಣಗಿಸಬೇಕಾ? ಗುಣಮಟ್ಟದ ದೃಷ್ಟಿಯಿಂದ ಪ್ರತ್ಯೇಕ ಒಣಗಿಸಿದ್ರೆ ಒಳ್ಳೇದು. ಯಾಕೆಂದ್ರೆ ಮೋಹಿತ್ ನಗರ ಅಡಿಕೆ ಬಹಳ ಚೆನ್ನಾಗಿ ತೂಕ ಮತ್ತೆ ಅದರ ಗಾತ್ರ ಇದೆಲ್ಲ ಚೆನ್ನಾಗಿ ಬರ್ತದೆ. ಆದ್ರೆ ಅದು ಈಗಿನ ಪರಿಸ್ಥಿತಿಯಲ್ಲಿ ಅಸಾಧ್ಯ, ಈಗ ಸಾಧ್ಯ ಇಲ್ಲ. ಈಗ ನಾವು ಮೊದಲು ಅಡಿಕೆ ಅಂಗಡದಲ್ಲಿ 3 ದಿನಕ್ಕೊಮ್ಮೆ ಕೈ ಕೊಡಿಸ್ತಾ ಇದ್ದೇವೆ, ಕೆಲಸಗಾರರ ಕೈ ಆಡಿಸ್ತಾ ಇದ್ದೇವೆ. ಈಗ 5 ದಿನಕ್ಕೊಮ್ಮೆ ಕೈ ಪಳ ಆಗುವುದು, ನಾವು ಕೈ ಆಡಿಸುವುದನ್ನು ನಿಲ್ಲಿಸಿದ್ದೇವೆ. ಈಗ ಅದರಲ್ಲಿ 5 ದಿನಕ್ಕೊಮ್ಮೆ ನಾವು ಕೈ ಪುಳ ಹಾಕಿ ಅದನ್ನು ಅಡಿ ಮೇಲೆ ಮಾಡ್ತೇವೆ. ಮತ್ತೆ ಈಗ ಪ್ರತಿ ವರ್ಷ ಕೂಡ ರಾಶಿ ಮಾಡಲೇಬೇಕಾಗ್ತದೆ. ಪದೇ ಪದೇ ಮಳೆಯ ಕಾರಣದಿಂದಾಗಿ ರಾಶಿ ಮಾಡೋದ್ರಿಂದ ಅಡಿಕೆ ತುಂಬಾ ಅಡಿಮೇಲಾಗುವಂತಹ ಸಂದರ್ಭ ಜಾಸ್ತಿ ಬರ್ತದೆ. ಹಾಗೆ ಅದರ ಕೈಪುಲೆಯಲ್ಲೇ ನಾವು ಈಗ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಬೇಸಿಗೆಯ ಕೊಯ್ಲಿನ ಅಡಿಕೆಗೂ ಈ ಸೋಲಾರ್ ಶೆಡ್ಗಳು ಇರ್ತಾವಲ್ಲ, ಅದರಲ್ಲಿ ಒಣಗಿಸಿರುವಂತಹ ಅಡಿಕೆ ಗುಣಮಟ್ಟದಲ್ಲಿ ಯಾವ ರೀತಿ ವ್ಯತ್ಯಾಸ ಕಾಣುತ್ತದೆ? ಈಗ ಇದರಲ್ಲಿ ಸೋಲಾರ್ ಇದ್ದು ಬೆಂಕಿದ್ದು ಅಡಿಕೆ ಮತ್ತು ಇದರಲ್ಲಿ ನಮಗೆ ಒಂದನೇ ಕೊಯ್ಲಿನ ಅಡಿಕೆಯಲ್ಲಿ ಗುಣಮಟ್ಟ ಕರೆಕ್ಟ್ ಗೊತ್ತಾಗ್ತದೆ. ಯಾಕೆಂದ್ರೆ ಒಂದನೇ ಕೊಯ್ಲಿನ ಅಡಿಕೆ ನಿಧಾನವಾಗಿ 60 ಬಿಸಿಲು ಏನು ಒಣಗ್ತದೆ ಅದು ನಂಬರ್ 1 ಕ್ವಾಲಿಟಿ, ಅದನ್ನು 2 ವರ್ಷ ನಾವು ಇಡಬಹುದು. ಮತ್ತೆ ಭೂಮಿ ಯಾವಾಗ ಜಾಸ್ತಿ ಬಿಸಿಯಾಗಲಿಕ್ಕೆ ಶುರುವಾಗ್ತದೆ, ಟೆಂಪರೇಚರ್ ಯಾವಾಗ ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ ಆವಾಗ ಅದು ನಮ್ಮ ಗುಣಮಟ್ಟದಲ್ಲಿ ವ್ಯತ್ಯಾಸ ಬಂದೇ ಬರ್ತದೆ, ಪಟೋರ ಜಾಸ್ತಿ ಬರ್ತದೆ. ಮತ್ತೆ ಸೋಲಾರ್ ಇದ್ದು ಮತ್ತು ಬೆಂಕಿಯ ಡ್ರೈಯರ್ನಲ್ಲಿ ಗುಣಮಟ್ಟದಲ್ಲಿ ದೊಡ್ಡ ವ್ಯತ್ಯಾಸ ಕಂಡು ಬರುವುದಿಲ್ಲ. ಈಗ ಇಲ್ಲಿ ನಾವು ಸಂಸ್ಕರಣೆಯಲ್ಲಿ ಇನ್ನೂ ಅನೇಕ ಇದಿದೆ. ಏನಂತ ಹೇಳಿದ್ರೆ ಮುಖ್ಯವಾಗಿ ಈಗ ಗುಣಮಟ್ಟದಲ್ಲಿ ಕೊಯ್ಲಿನಲ್ಲಿ ದೋಟಿಗಳು ಉಪಯೋಗ ಮಾಡ್ತಾರೆ. ಕೊಯ್ಲಿನಲ್ಲಿ ಈ ದೋಟಿಯಲ್ಲಿ ಒಂದು ಸಾಧಕ ಇದ್ರೆ ಕಾಳು ಮೆಣಸಿದ್ರೆ ದೋಟಿಯಲ್ಲಿ ನೇರವಾಗಿ ಕಾಳು ಮೆಣಸಿನ ಮೇಲೆ ಬೀಳ್ತದೆ, ಕೆಳಗಿಂದ ಕೊಯ್ಲು ಮಾಡುವಾಗ ಬಹಳ ಡ್ಯಾಮೇಜ್ ಆಗ್ತದೆ. ಇದು ಒಂದು ನಮಗೆ ಬಾಧಕ ಕೊಯ್ಲಿನಲ್ಲಿ. ಯಾವ ರೀತಿ ಅದರಲ್ಲಿ ಸುಧಾರಣೆ ಬೇಕು ಅಂತ ಹೇಳ್ತೀವಿ? ಈಗ ನಾನು ಹೇಳೋದು ಕೊಯ್ಲು ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ತರಬೇತಿ ಈಗ ನಡೀತಾ ಇದೆ. ಈಗ ಅವನು ಕೊಯ್ಲು ಮಾಡುವಾಗ ಇಡೀ ಗೊನೆಯನ್ನು ಕೊಯ್ಯದೆ ಒಂದು ಸ್ವಲ್ಪ ಒಂದು 3 ಭಾಗ ಮಾಡಿ ಕೊಯ್ದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ನಮ್ಮ ಕಾಳು ಮೆಣಸೆಲ್ಲ ಉಳಿಸಬಹುದು. ಅವ ಇಡೀ ಗೊನೆಯನ್ನೇ ಕೊಯ್ದು ಹಾಕಿದ್ರೆ ನಮಗೆ ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಒಂದು ಸಮಸ್ಯೆ ಇದೆ. ಇನ್ನು ಎರಡನೇದಾಗಿ ಈಗಿನ ಕೊಯ್ಲಿನವರಿಗೆ ಹಣ್ಣಡಿಕೆ ಯಾವುದು ಯಾವುದನ್ನು ಕೊಯ್ಲು ಮಾಡಬೇಕು, ಅದೀಗ ತೆಂಗಿನಕಾಯಿ ಕೊಯ್ಲು ಇರ್ಬೋದು ಅಡಿಕೆ ಕೊಯ್ಲು ಇರ್ಬೋದು. ನಾನು ಅದೇ ನಮ್ಮ ತೆಂಗಿನಕಾಯಿ ಕೊಯ್ಲಿನವ್ರಿಗೆ ಹೇಳುದು. ಮೊದಲು ನಮ್ಮಲ್ಲಿ ಒಬ್ಬ ತಮಿಳ್ನವ ಇದ್ದ, ಅವನು ತೆಂಗಿನಕಾಯಿ ಕೊಯ್ಲು ಮಾಡಿದ್ರೆ 3 ತಿಂಗಳು ಅಲ್ಲಿ ತೆಂಗಿನ ಮರದ ಹತ್ತಿರ ಹೋಗ್ಬೇಕಂತ ಇಲ್ಲ, ತೆಂಗಿನಕಾಯಿ ಬೀಳುವ ಪ್ರಮೇಯವೇ ಇಲ್ಲ. ಅದೇ ಈಗ ಕೊಯ್ಲು ಮಾಡುವವರು 15 ದಿವಸ ಆಗುವಾಗ ತೆಂಗಿನಕಾಯಿ ಬೀಳಲಿಕ್ಕೆ ಶುರು ಆಗ್ತದೆ. ನಮ್ಮ ಹೆಂಗಸರು ಹೇಳ್ತಾರೆ ತೆಂಗಿನಕಾಯಿ ಬೀಳ್ತಾ ಉಂಟು ಅಂತೇಳಿ. ಅಂದ್ರೆ ಕೊಯ್ಲು ಮಾಡುವವನಿಗೆ ಸರಿಯಾದ ಒಂದು ಜ್ಞಾನ ಬೇಕು, ಯಾವ ಅಡಿಕೆ ಗೊನೆಯನ್ನು ಕೊಯ್ಲು ಮಾಡಬೇಕು ಯಾವುದನ್ನು ಕೊಯ್ಲು ಮಾಡಬಾರದು, ಇದು ಸ್ವಲ್ಪ ಟ್ರೈನಿಂಗ್ ಆಗಬೇಕು. ದೋಟಿಯಲ್ಲಿ ಮಾಡುವುದು ಬಹಳ ಒಳ್ಳೇದು, ಬೇಗ ಜಾಸ್ತಿ ಇದೆ ಮತ್ತೆ 10 ರಿಸ್ಕ್ ಕಡಿಮೆ ಇದೆ, ಇದೆಲ್ಲ ಒಳ್ಳೆ ವಿಷಯ. ಆದರೆ ಈ ತೆಗೆಯುವವನಿಗೆ ಜ್ಞಾನ ಬೇಕು, ಅಷ್ಟು ಎತ್ತರದಲ್ಲಿ ತೆಗೆಯುವಾಗ ಯಾವ ಗೊನೆ ತೆಗಿಬೇಕು ಅನ್ನುವಂಥದ್ದು ಗೊತ್ತಿರಬೇಕು. ಇನ್ನು ಎರಡನೇದಾಗಿ ಗುಣಮಟ್ಟ ನೋಡಿ, ನಮ್ಮಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು 1,000 ಹಣ್ಣಾಡಿಕೆ ಒಣಗಿಸಿದ್ರೆ ನಮಗೆ ಅದು 30 ಕೆಜಿ ಬರ್ತದೆ. 1,000 ಅಡಿಕೆ ಒಣಗಿದಾಗ ನಮಗೆ 11 ಕೆಜಿ ಅಡಿಕೆ ಬರ್ತದೆ. 11 ಕೆಜಿಯಲ್ಲಿ ನಿಜವಾಗಿಯೂ ಅಲ್ಲಿ ಜಾಸ್ತಿ ಬರಬೇಕು. ಯಾಕೆಂತ ಹೇಳಿದ್ರೆ ಅದು ಯಾವುದು ಸಿಪ್ಪೆ ಇದ್ದು ಸಿಪ್ಪೆ ತೆಗೆದಾಗ ನಮಗೆ 6.5 ಕೆಜಿ ಬರುವುದು. ನಿಜವಾಗಿ ಅದೊಂದು 1,000 ಅಡಿಕೆಗೆ 8 ಕೆಜಿ ಆದರೂ ಬರಬೇಕು. ಅಂದರೆ ಇಲ್ಲಿಯ ಮಣ್ಣಿನ ಗುಣಮಟ್ಟ ಕಡಿಮೆ ಇದೆ, ವೈಟ್ ಸಾಯಿಲ್ ಇದೆ. ಅದರಿಂದ ಅದರಲ್ಲಿಯೂ ಎ ಗ್ರೇಡ್ 5.5 ಕೆಜಿ, ಪಟೋರ 700 ಗ್ರಾಮು, ಸಿಪ್ಪೆಗೋಟು 200 ಗ್ರಾಮು, ಕರಿಗೋಟು 100 ಗ್ರಾಮು, ಇಷ್ಟು ಬರ್ತದೆ. ನಿಜವಾಗಿ ಇಲ್ಲಿ 8 ಕೆಜಿ ಬಂದು 6.5 ಕೆಜಿ ಅಷ್ಟು ನಮಗೆ ಎ ಗ್ರೇಡ್ ಅಡಿಕೆ ಬರಬೇಕು. ಇದು ಕೂಡ ಸಮಸ್ಯೆ ಇದೆ. ಮತ್ತೆ ಮಳೆ ಬಂದು ಸಂಸ್ಕರಣೆ ಮಾಡುವಾಗ ಮಳೆ ಬಂದ ಕೂಡಲೇ ನಾವು ರಾಶಿ ಮಾಡಬಾರ್ದು ಅಂತೇಳಿ ರಾಶಿ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಟರ್ಪಲ್ ಹಾಕಿ ಬಿಡ್ತಾರೆ. ಟರ್ಪಲ್ ಹಾಕಿ ಬಿಡುವುದಕ್ಕಿಂತ ಅವತ್ತು ರಾಶಿ ಮಾಡದೆ ಮಾರನೇ ದಿವಸ ಅದನ್ನೇ ಸ್ವಲ್ಪ ಕೈಪುಲ್ ಹಾಕಿದ್ರೆ ಕ್ವಾಲಿಟಿಗೆ ತೊಂದರೆ ಬರುವುದಿಲ್ಲ. ಇದು ಕೂಡ ಒಂದು ಬುದ್ಧಿವಂತಿಕೆ. ರಾಶಿ ಮಾಡಿದ ಕೂಡಲೇ ಅಲ್ಲಿ ಗುಣಮಟ್ಟಕ್ಕೆ ತೊಂದರೆ ಬರ್ತದೆ. ಇನ್ನು ಇಲ್ಲಿ ಇರುವಂತದ್ದು ಈಗ ಸಾಮಾನ್ಯವಾಗಿ ಈಗ ಡ್ರೈಯರ್ ಅಥವಾ ಈ ಸೋಲಾರ್ ಡ್ರೈಯರ್ನ ವ್ಯವಸ್ಥೆ ಇಲ್ಲದೆ ಇರುವಂತಹವರು ಅಡಿಕೆ ಒಣಗಿಸುವಂತಹ ಅಂಗಳವನ್ನೇ ಸ್ವಲ್ಪ ಇಳಿಜಾರು ಜಾಸ್ತಿ ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ, ಈ ಬಗ್ಗೆ ಏನ್ ಹೇಳ್ತೀರಿ? ನಾವೀಗ ಅಂತ ಒಂದು ಪ್ರಯತ್ನ ಮಾಡಿದ್ದೇವೆ. ನಮ್ಮ ಒಂದು ಬಹಳ ದೊಡ್ಡ ಅಡಿಕೆ ಅಂಗಳವನ್ನು ಈ ಪದೇ ಪದೇ ಮಳೆ ಬರುವ ಸಂದರ್ಭದಲ್ಲಿ ಪದೇ ಪದೇ ನಾವು ಅಡಿಕೆಯನ್ನು ರಾಶಿ ಮಾಡುವಂತಹ ಪ್ರಮೇಯ ಬಂತು. ಇದನ್ನು ನಮ್ಮ ದನಿಗಳಿಗೆ ಹೇಳಿ ಇಲ್ಲಿ ಏನಾಗ್ತದೆ ಅಂದ್ರೆ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಮಳೆ ಬರ್ತದಂತ ಆಗುವಾಗ ಯುದ್ಧೋಪಾದಿಯಲ್ಲಿ ಅದು ಎಷ್ಟು ಸ್ಟ್ರೈನ್ ಆಗ್ತದೆ ಅಂತ ಹೇಳಿದ್ರೆ ಸ್ವತಃ ನನಗೆ ಅನುಭವ ಇದೆ. ಇದನ್ನು ತಪ್ಪಿಸಲಿಕ್ಕೆ ನಮ್ದೊಂದು 150 ಫೀಟ್ ಉದ್ದ ಒಂದು 100 ಫೀಟ್ ಆಗಲಾದ ಒಂದು ಅಡಿಕೆ ಅಂಗಳವನ್ನು 3 ವಿಭಾಗ ಮಾಡಿ ಅದನ್ನು ಅದಕ್ಕೆ ಆ ಜಾಗಕ್ಕೆ ಸರಿಯಾಗಿ ಇಳಿಜಾರು ಮಾಡಿಕೊಂಡು ಇಡೀ ಆ 3 ಭಾಗಕ್ಕೆ ನಾವು ಇಡೀ ಟರ್ಪಲ್ ತಗೊಂಡು ಬಂದು ಅದಕ್ಕೆ ಅದರ ಸರಿಯಾದ ಅಳತೆಗೆ ಮಳೆ ನಮಗೆ ಮೋಡ ಖಂಡಿತವಾಗಿ ಬರ್ತದೆ ಅಂತಾದ್ರೆ ನಾವು ಆ ಇಡೀ ಟರ್ಪಲ್ ಅನ್ನೇ ನಾವು ಆ ಅಡಿಕೆ ಮೇಲೆ ಇಳಿದು ಬಿಡುವಂತ. ಇದರಿಂದಾಗಿ ನಾವೀಗ ತುಂಬಾ ಅದರಿಂದಾಗಿ ಸೇಫ್ ಆಗಿದ್ದೇವೆ, ಅಗತ್ಯ ಇಲ್ಲ. ಮತ್ತೆ ಸ್ವಲ್ಪ ಕಷ್ಟ ಆಗ್ತದೆ ದೊಡ್ಡ ಟರ್ಪಲ್ ಇಳಿಲಿಕ್ಕೆ, ಅದಕ್ಕೂ ನಾವೀಗ ಒಂದು ಯಂತ್ರ ಒಂದು ತಯಾರು ಮಾಡ್ತಾ ಇದ್ದೇವೆ ಆ ಟರ್ಪಲ್ ಅನ್ನು ಇಡೀ ಬಿಡಿಸಲಿಕ್ಕೆ. ಅದನ್ನು ನಾವೊಂದು ಡಿಪ್ಲೊಮಾ ಸ್ಟೂಡೆಂಟ್ಸ್ ಗೆ ನಾವು ಚಾಲೆಂಜ್ ಕೊಟ್ಟಿದ್ದೇವೆ. ಇದು ಒಳ್ಳೆ ವಿಷಯ, ಇಡೀ ಅಡಿಕೆ ಅಂಗಳವನ್ನೇ ಇಳಿಜಾರು ಮಾಡಿದ್ರು, ಅದು ಬಹಳ ಒಳ್ಳೆ ಇದು. ಮತ್ತೆ ಈಗ ದಾಸ್ತಾನಲ್ಲಿ ಅಡಿಕೆ ಸಿಪ್ಪೆ ತೆಗೆದ ನಂತರ ನಮ್ಮ ಬಹಳಷ್ಟು ಜನರು ಸೋಲುವುದು ದಾಸ್ತಾನ್. ಅಲ್ಲಿ ಎಷ್ಟು ಒಳ್ಳೆ ಅಡಿಕೆ ಆದ್ರೆ ಕೂಡ ಅದನ್ನು ಸಿಪ್ಪೆ ತೆಗೆದ ಮಾರನೇ ದಿವಸವೇ ಗ್ರೇಡಿಂಗ್ ಮಾಡಿ ಅದನ್ನು 4 ಅಥವಾ 5 ಗ್ರೇಡಿಂಗ್ ಮಾಡಿ ನಾವೀಗ ಮೆಷಿನ್ ನಲ್ಲಿ ತೆಗೆಯುದು. ನಾವು ಅಡಿಕೆ ಮೊದಲು ನಮಗೆ 30-40 ಜನ ಅಡಿಕೆ ಸಿಪ್ಪೆ ತೆಗಲಿಕ್ಕೆ ಬರ್ತಾ ಇದ್ರು, ಈಗ ಒಬ್ಬನೇ ಒಬ್ಬ ಮನುಷ್ಯ ನಮಗೆ ಅಡಿಕೆ ಸಿಪ್ಪೆ ತೆಗಲಿಕ್ಕೆ ಬರುವುದಿಲ್ಲ. ಮೊದಲು ರಾತ್ರಿ 6 ಗಂಟೆಗೆ ಶುರು ಆದ್ರೆ ನಮ್ಮ ಅಡಿಕೆ ಅಂಗಳದಲ್ಲಿ 40 ಜನ ಟ್ಯೂಬ್ಲೈಟ್ ಹಾಕಿ ತೆಗಿತಾ ಇದ್ರು, ಈಗ ಯಾರು ಬರುವುದಿಲ್ಲ. ನಮ್ಮ ಹತ್ರ ಗಂಟೆಗೆ 200-250 ಕೆಜಿ ಅಡಿಕೆ ಸಿಪ್ಪೆ ತೆಗೆಯುವಂತ ಮೆಷಿನ್ ಇದೆ. ಮಂಗಳೂರಿನ ಅವರು ಮಾಡಿಕೊಟ್ಟದ್ದು ಭಟ್ರು, ಅವರು ಮೆಗಾಟೆಕ್ ಅಂತ ಹೇಳಿ, ಅವರು 250 ಕೆಜಿ ವರೆಗೆ ಒಳ್ಳೆ ಅಡಿಕೆ ಹೋಗ್ತದೆ. ಇದು ನಮ್ಗೆ ಒಂದು ಗಂಟೆಗೆ 1 ಕೆಜಿಗೆ ಅಂದ್ರೆ ಸ್ವಲ್ಪ ಅದರಲ್ಲಿ ಹುಡಿ ಬರ್ತದೆ. ಈ ಹುಡಿಯ ದಾಮಾಶಯವನ್ನು ಕೂಡ ಲೆಕ್ಕ ಮಾಡಿ ನೇರವಾಗಿ ಸಿಪ್ಪೆ ತೆಗಿಲಿಕ್ಕೆ ನಮ್ಗೆ ಖರ್ಚು ಬೀಳುವುದು 3.10 ರೂಪಾಯಿ 1 ಕೆಜಿಗೆ. ಈ ಸಿಪ್ಪೆ ಏನು ಅಡಿಕೆ ಹುಡಿ ಆಗ್ತದೆ ಅದನ್ನು ಕೂಡ ಅದರ ದಾಮಾಶಯದ ಮೊತ್ತವನ್ನು ಕೂಡ ಲೆಕ್ಕ ಹಾಕಿ ನಮ್ಗೆ 1 ಕೆಜಿ ಅಡಿಕೆಗೆ ಸಿಪ್ಪೆ ತೆಗಿಲಿಕ್ಕೆ ಖರ್ಚಾಗುವುದು 4 ರೂಪಾಯಿ, 3.98 ರೂಪಾಯಿ 4 ರೂಪಾಯಿ ಇದೆ. ಈಗ 1 ಕೆಜಿ ಅಡಿಕೆ ಸಿಪ್ಪೆ ತೆಗಿಲಿಕ್ಕೆ 12 ರೂಪಾಯಿ ಇದೆ, ನಮ್ಗೆ 8 ರೂಪಾಯಿ ಆದ ಉಳಿತಾಯ ಆಯ್ತು, 8 ರೂಪಾಯಿ ಉಳಿತಾಯ ಆಯ್ತು. ಮತ್ತೆ ಯಾರನ್ನು ಕೂಡ ಅವಲಂಬನೆ ಮಾಡಬೇಕಂತ ಇಲ್ಲ, 3 ಜನ ಇದ್ರೆ ಸಾಕಾಗ್ತದೆ. 5 HP ಮೋಟರ್ ಇದೆ, 3 ಜನ ಅದರಲ್ಲಿ ಕೆಲಸ ಮಾಡ್ತಾರೆ, ಯಾವುದೇ ಸ್ಕ್ರಾಚ್ ಬೀಳುವುದಿಲ್ಲ, ಗುಣಮಟ್ಟದ ಅಡಿಕೆ ಹೊರಗೆ ಬರ್ತದೆ. ಬಂದ ಕೂಡಲೇ ನಾವು ಅದನ್ನು ವಿಂಗಡಣೆ ಮಾಡಿ 5 ವಿಂಗಡಣೆ ಮಾಡ್ತೇವೆ, A1 ಒಂದು ಅಡಿಕೆ, ಮತ್ತೆ ಪಟೋರ ಸಿ ಅಂದ್ರೆ ಹುಡಿಯಾದ ಅಡಿಕೆ ಒಂದು ಬರ್ತದೆ ಅದರಲ್ಲಿ ತುಂಡು ಅಡಿಕೆ, ಮತ್ತೆ ಸಿಪ್ಪೆಗೋಟು ಮತ್ತು ಕರಿಗೋಟು. ನಾವು ಕರಿಗೋಟನ್ನು ಸಮೇತ 1.5 ವರ್ಷ ಇಟ್ಟುಕೊಳ್ತೇವೆ. ಕರಿಗೋಟನ್ನು ಸಮೇತ ನಾವು ಸಿಪ್ಪೆ ತೆಗೆದಾದ ಕೂಡಲೇ ಅದನ್ನು ಗ್ರೇಡಿಂಗ್ ಮಾಡಿ ನಾವು ಒಳ್ಳೆ ಗೋಣಿ ಚೀಲ ಹಾಕಿ ಅದರ ಒಳಗೆ ಪ್ಲಾಸ್ಟಿಕ್ ಹಾಕಿ ಅದನ್ನು ಚೆನ್ನಾಗಿ 65 ಕೆಜಿ ಆಗಿ 66 ಕೆಜಿ ತುಂಬಿಸಿ ಚೆನ್ನಾಗಿ ಬಂದ್ ಮಾಡಿ ಕಟ್ಟಿ ಇಡೀ ಇದನ್ನು ಸ್ಟಿಚ್ ಮಾಡಿ ನಾವು ಪ್ಯಾಕ್ ಮಾಡಿರ್ತೇವೆ. ಮತ್ತೆ ಅದಕ್ಕೆ ಯಾವುದೇ ಅಲ್ಲಿ ಇಡೀ ದಾಸ್ತಾನು ಕೊಠಡಿಯಲ್ಲಿ ಯಾವುದೇ ಹುಳ ಉಪ್ಪಟ ಆಗದಾಗೆ ಈ ಇನ್ಸೆಕ್ಟ್ಸ್ ಯಾವುದು ಬರದಾಗೆ ಕ್ರಿಮಿಕೀಟಗಳು ಬರದಾಗೆ ನೋಡ್ಕೊಳ್ತೇವೆ. ಒಮ್ಮೆ ಫ್ಯುಮಿಗೇಷನ್ ಮಾಡ್ತೇವೆ ಮತ್ತೆ ಅಲ್ಲಿ ಯಾವುದೇ ಇಲ್ಲಿ ಹೆಗ್ಗಣ ಬಂದು ತೂತು ಮಾಡದಾಗೆ ನೋಡ್ಕೊಳ್ತೇವೆ. ದಾಸ್ತಾನು ಬಹಳ ಮುಖ್ಯ. ಇಲ್ಲಿ ಈ ಗುಗ್ಗುರಾಗೋದು ಹಾತೆ ಆಗುದು ಇದು ಆದ ಕೂಡಲೇ ನಮ್ಮ ಗುಣಮಟ್ಟ ಹೋಯಿತು. ನಾವು ಇವತ್ತಿನವರೆಗೂ ಮಾರುಕಟ್ಟೆಯಲ್ಲಿ ಯಾವಾಗ ಉತ್ಕೃಷ್ಟವಾದಂತಹ ಒಂದು ದರ ಬಂದಿದೆ ಆ ದರಕ್ಕೆ ನಾವು ಮಾರಾಟ ಇವತ್ತಿನವರೆಗೂ ಮಾಡಿದ್ದೇವೆ. ಆ ಏನು ಮಾರುಕಟ್ಟೆಯ ಒಂದು ಲಾಭಾಂಶ ಒಂದು ಒಳ್ಳೆಯ ಏನು ಇದ್ದಿದ್ದ ಎಲ್ಲ ಬೆನಿಫಿಟ್ ಅನ್ನು ನಾವು ಪಡ್ಕೊಂಡಿದ್ದೇವೆ ಇವತ್ತಿನವರೆಗೆ. ಆ ವಿಷಯದಲ್ಲಿ ನಮ್ಮ ಡಾಕ್ಟರ್ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಮಾರುಕಟ್ಟೆಯಲ್ಲಿ ಅಧ್ಯಯನದಲ್ಲಿ No.1 ಅವರು. ಅವರು ಕಾಫಿ, ಏಲಕ್ಕಿ, ಕಾಳುಮೆಣಸು, ಅಡಿಕೆ ಅವರೆಲ್ಲ ಸ್ಟಡಿ ಮಾಡ್ತಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ನೋಡಿ ಇವಾಗ ಬಿಡುವ, ಈಗ ಕಾಳುಮೆಣಸಿಗೆ ದರ ಏರಿಕೆ ಆಗ್ತಾ ಉಂಟು, ನಾವು ಇದನ್ನು ಅಧ್ಯಯನ ಮಾಡಿಯೇ ನಾವು ಮಾರಾಟ ಮಾಡೋದು. ಮಾರುಕಟ್ಟೆಯ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಈಗ ಯಾವಾಗ ಅಡಿಕೆಯನ್ನ ಮಾರಾಟ ಮಾಡಬೇಕು ಅಂತ, ಸಾಮಾನ್ಯವಾಗಿ ಏರು ಗತಿ ಇರುವಾಗ ಸ್ವಲ್ಪ ಪ್ರಮಾಣದಲ್ಲಿ ಅಡಿಕೆಯನ್ನ ಬಿಡಿ ಅಂತ ಹೇಳುವಂತದ್ದು ಇರ್ತದೆ, ಅಥವಾ ಇನ್ನಷ್ಟು ಹೆಚ್ಚಾಗಲಿ ಅಂತ ಕಾಯಬೇಕು ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬರ್ತದೆ, ಯಾವುದು ಸರಿಯಾದ ವಿಧಾನ? ನಮ್ಮ ಅಡಿಕೆಯನ್ನು ಮೂರು ಭಾಗ ಮಾಡಿಕೊಳ್ಬೇಕು. ಒಂದು ಮಳೆಗಾಲದ ಅಡಿಕೆ, ಅದೊಂದು ಪ್ರತ್ಯೇಕವಾಗಿ ಇಟ್ಟುಕೊಳ್ಬೇಕು. ಇನ್ನೊಂದು ಕರಿಕೋಟು, ಸಿಪ್ಪೆಗೋಟು, ಈ ತುಂಡಾದ ಅಡಿಕೆ, ಇದನ್ನೆಲ್ಲ ಒಂದು ಭಾಗ ಮಾಡಿಕೊಳ್ಬೇಕು. ಇನ್ನು ಎ ಅನ್ನೋ ಅಡಿಕೆಯನ್ನು ಒಂದು ಬೇರೆ ಮಾಡಿಕೊಳ್ಬೇಕು. ಈ ಮಳೆಗಾಲದ ಅಡಿಕೆ ಮತ್ತು ಇದನ್ನು ಏರುಗತಿ ಬರುವಾಗ ನಾವು ಬಿಡಲಿಕ್ಕೆ ಶುರು ಮಾಡಬೇಕು. ನಾವು ಎ ಅನ್ನು ಏನು ಎಕ್ಸಲೆಂಟ್ ಅಂತ ಇದೆ ನಮ್ಮ ಹತ್ರ, ಅದನ್ನು ಕಾಯಬೇಕು. ಇದು ಬುದ್ಧಿವಂತಿಕೆ. ನಾವು ಎಲ್ಲವನ್ನೂ ಇಟ್ಟುಕೊಂಡು ಕೊನೆಗೆ ಒಮ್ಮೆಲೆ ಕುಸಿತ ಬರುವಾಗ ನಾವು ಮಾರುಕಟ್ಟೆ ಮಾಡಲಿಕ್ಕೆ ಆಗುದಿಲ್ಲ, ಒತ್ತಡ ಆಗ್ತದೆ, ಅದರಿಂದ ಸೋಲ್ತೇವೆ. ಮೂರು ಭಾಗ ಮಾಡಿಕೊಂಡು ನಾವು ಮಾರುಕಟ್ಟೆ ಮಾಡಿದ್ರೆ, ಆಯಾಯ ಸಂದರ್ಭಕ್ಕೆ ಸರಿಯಾಗಿ ಮಾರುಕಟ್ಟೆ ಮಾಡಿದ್ರೆ ನಾವು ಖಂಡಿತವಾಗಿ ಫಲಿತಾಂಶವನ್ನು ಪಡಿಬಹುದು. ಮತ್ತೆ ಮಾರುಕಟ್ಟೆಯಲ್ಲಿ ಬುದ್ಧಿವಂತ ಹೇಳಿದ್ರೆ, ಎ ಒನ್ನಿಗೆ ಅಡಿಕೆಗೆ ಬಹಳ ರೇಟ್ ಕೊಡ್ತಾರೆ. ಒಬ್ಬ ಸಾಮಾನ್ಯ ವ್ಯಾಪಾರಸ್ಥ ಕೂಡ ನಾನು ಮಾರ್ಕೆಟ್ನಲ್ಲಿ 500 ರೂಪಾಯಿ ಇದ್ರೆ ಇಲ್ಲ 510 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅದರ ಡಬ್ಬಲ್ ಕರಿಕೋಟು, ಸಿಪ್ಪೆಗೋಟು, ಪಟೋರದಲ್ಲಿ ಕಡಿಮೆ ಮಾಡಿ ಅದರಲ್ಲಿ ಇದು ಮಾಡ್ತಾರೆ. ನಾವು ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ. ನಾವು ಎಲ್ಲ ಕಡೆ 10 ಕಡೆ ನಾವು ಕೇಳಿಕೊಂಡು ಕೊನೆಗೆ ನಾವು ಒಳ್ಳೆ ರೇಟಿಗೆ ನಾವು ಮಾರ್ತೇವೆ. ಈಗ ಹಳೆ ಅಡಿಕೆ ಮತ್ತು ಈ ಡಬಲ್ ಚೋಲ್ ಇದರಲ್ಲಿ ಏನಾದರೂ ಗುಣಮಟ್ಟದಲ್ಲಿ ಅಥವಾ ಬೆಲೆಯಲ್ಲಿ ಹೆಚ್ಚು ವ್ಯತ್ಯಾಸ ಸಿಗ್ತದೆ ನಿಮಗೆ? ಮೊದಲು ಚೌತಿಗೆ ಹಳೆ ಅಡಿಕೆ ಅಂತ ಮಾಡ್ತಾ ಇದ್ದೆ, ಈಗ ದೀಪಾವಳಿಗೆ ಮಾಡಿದ್ರೆ ಅದನ್ನು ನಾವು ಇವತ್ತಿನವರೆಗೂ ಕ್ಷೇತ್ರದಲ್ಲಿ ಬಿಡಿ, ಅದು ದೇವರ ಸನ್ನಿಧಿ. ಆದರೂ ಹಳೆ ಅಡಿಕೆ ಮತ್ತು ಹೊಸ ಅಡಿಕೆಗೆ ಯಾವತ್ತೂ ಕೂಡ ಯಾರು ಕಾಯ್ತಾರ ಅವರಿಗೆ 1 ಕೆಜಿ ಅಡಿಕೆಯಲ್ಲಿ 50 ರೂಪಾಯಿಯ ದರ ವ್ಯತ್ಯಾಸ ಬಂದೇ ಬರ್ತದೆ. 50 ರೂಪಾಯಿ ಬರೀ 5 ತಿಂಗಳು ಕಾದ್ರೆ 50 ರೂಪಾಯಿ 1 ಕೆಜಿಯಲ್ಲಿ ಅಡಿಕೆ ಆದರೆ 1,000 ಕೆಜಿ ಅಡಿಕೆ ಆಗುವಾಗ ನನ್ನ ಪ್ರಕಾರ 50,000 ರೂಪಾಯಿ ಅಲ್ಲಿ ನನಗೆ ಲಾಭಾಂಶ ಬಂತು. ಮತ್ತೆ ಇವತ್ತಿನವರೆಗೂ ಡಬಲ್ ಚೋಲು ಮತ್ತು ಸಿಂಗಲ್ ಚೋಲ್ನಲ್ಲಿ ಬಹಳ ದೊಡ್ಡ ಒಂದು ವ್ಯತ್ಯಾಸ ಯಾವತ್ತು ಕಂಡು ಬಂದದ್ದು ಬಹಳ ರೇರ್. ನಾನು ಕಳೆದ 30 ವರ್ಷದಿಂದ ಈ ಫೀಲ್ಡ್ನಲ್ಲಿ ಇದ್ದೇನೆ, ಡಬಲ್ ಚೋಲು ಮತ್ತು ಸಿಂಗಲ್ ಚೋಲಿಗೆ ಬಹಳ ದೊಡ್ಡ ವ್ಯತ್ಯಾಸ ಬರಲಿಲ್ಲ. ಬಂದರೆ 1-25 ರೂಪಾಯಿವರೆಗೆ ಬಂದಿರಬಹುದು. ಸಿಂಗಲ್ ಚೋಲು ಹೊಸ ಅಡಿಕೆ ಮತ್ತು ಸಿಂಗಲ್ ಚೋಲಿಗೆ 50 ರೂಪಾಯಿ ಬಂದಿದೆ. ಇಲ್ಲಿ ಖಂಡಿತ ಹಳೆ ಸಾಧ್ಯತೆ ಇದ್ರೆ ಹಳೆ ಅಡಿಕೆ ಮಾಡಿ ಮಾರೋದು ಬಹಳ ಒಳ್ಳೇದು ಅಂತ ಹೇಳಿ ನಾನು. ಈಗ ಸಣ್ಣ ಬೆಳೆಗಾರರು, ಈಗ 2 ಎಕರೆ ಜಾಗ ಇರುವವರು, 8-10 ಕ್ವಿಂಟಲ್ ಅಡಿಕೆ ಆಗುವಂತವರು, ಈ ಸಂಗ್ರಹಣೆಯನ್ನ ಹೇಗೆ ಮಾಡಬೇಕು? ಸೂಕ್ಷ್ಮ ವಿಚಾರಗಳು ಮುಖ್ಯವಾಗಿ ಸಂಗ್ರಹಣೆ. ಗೋಣಿ ಚೀಲ ಚೆನ್ನಾಗಿ ಹಾಕಬೇಕು. ಅವರು ಏನ್ ಮಾಡ್ತಾರೆ ಅಂದ್ರೆ ಗೋಣಿ ಚೀಲ ಚೆನ್ನಾಗಿ ಹಾಕುದಿಲ್ಲ. ಎರಡನೇದಾಗಿ ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಉದಾಸೀನ ಮಾಡ್ತಾರೆ. ಮತ್ತೆ ಅದನ್ನು ನೋಡ್ತಾ ಇರಬೇಕು. ಒಂದು ಕನಿಷ್ಠ ನನ್ನ ಪ್ರಕಾರ 3 ವಾರಕ್ಕೊಮ್ಮೆ ನೋಡ್ತಾ ಇರಬೇಕು. ಏನಾದರೂ ಹಾತೆ ಬಂದಿದ, ಹಾತೆ ಆರ್ತಾ ಉಂಟಾ, ಹಾತೆ ಆರ್ತಾ ಇದ್ರೆ ಅಲ್ಲಿ ಸಮಸ್ಯೆ ಉಂಟಾ ಅಂತಲೇ ಲೆಕ್ಕ. ಮತ್ತೆ ಗೋಣಿ ಚೀಲಗಳನ್ನು ಒಮ್ಮೆ ಪಲ್ಟಿ ಮಾಡಿ ಒಮ್ಮೆ ನೋಡ್ಕೊಳ್ಬೇಕು. ಈಗ ಹಟ್ಟಿ ಹೊಡೆದಿದ್ರೆ 10-20 ಗೋಣಿ ಇದ್ರೆ ಅದನ್ನೊಮ್ಮೆ ಪಲ್ಟಿ ಮಾಡುವಂತ ಒಂದು ಪ್ರಕ್ರಿಯೆ ಮಾಡ್ಕೊಳ್ಬೇಕು. ಇಲ್ಲಿ ಹೆಂಗೇನಾದ್ರೂ ಒಳಗೆ ಬರದಾಗೆ ನೋಡ್ಕೊಳ್ಬೇಕು. ಮತ್ತೆ ಏರ್ ಟೈಟ್ ಮಾಡಬೇಕು. ಮುಖ್ಯವಾಗಿ ಆ ಒಂದು ಕೋಣೆ ಏನಿದೆ ಅದು ಏರ್ ಟೈಟ್ ಆಗಲೇಬೇಕು. ಏರ್ ಟೈಟ್ ಆಗದಿದ್ರೆ ಆಗುದಿಲ್ಲ. ಮತ್ತೆ ಗೋಣಿ ಚೀಲವನ್ನು ಆದಷ್ಟು ಸ್ಟಿಚ್ ಮಾಡಿದಾಗೆ ಟೈಟ್ ಹೊಲಿಬೇಕು, ಟೈಟ್ ಬಂದ್ ಮಾಡಬೇಕು, ಏರ್ ಟೈಟ್ ಮಾಡಬೇಕು ಎಲ್ಲ ಕಡೆ. ಅಲ್ಲಿ ಒಳಗೆ ಹಾಕಿದಂತ ಪ್ಲಾಸ್ಟಿಕ್ ಅನ್ನು ಕೂಡ ಏರ್ ಟೈಟ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಬಹುದು. ಮತ್ತೆ ಎಲ್ರಿಗೂ ಅವಸರ ಏನಂತ ಹೇಳಿದ್ರೆ 45 ಎಲ್ರು ಹೇಳ್ತಾರೆ, 40 ಯಾರಪ್ಪ ಅಂತ ಹೇಳಿ. 60 ಬಿಸಿಲು ನಾವು ಮಾಡ್ತೇವೆ. 60 ಬಿಸಿಲು ನಾವು ಯಾವತ್ತೂ ಕೂಡ ಅದರಲ್ಲಿ ಉದಾಸೀನ ಮಾಡಿಲ್ಲ. ಎಷ್ಟು ಕಷ್ಟಪಟ್ಟಾದ್ರೂ ಮಾಡ್ತೇವೆ. ಅಲ್ಲಿ ಡೇಟ್ ಇಡ್ತೇವೆ ನಾವು. ಪ್ರತಿಯೊಂದು ಕಡೆ ಕಾಗದವನ್ನು ಇಟ್ಟು ಒಂದು ಯಾವುದೋ ಒಂದು ಕೋಲು ಕುತ್ತಿ ಅದಕ್ಕೆ ಕಾಗದ ಇಟ್ಟು ಎಷ್ಟು ಡೇಟ್ಗೆ ಹಾಕಿದ್ದೇವೆ ಅದರಲ್ಲಿ ಬರೀತೇವೆ. ಮಳೆ ಬಂದಿದೆ, ಇಂಥವತ್ತು ರಾಶಿ ಮಾಡಿದೆ, 3 ದಿನ ರಾಶಿಯಲ್ಲಿತ್ತು. ಇದನ್ನೆಲ್ಲ ನಾವು ಸಣ್ಣ ಪುಟ್ಟ ಎಲ್ಲ ಟೆಕ್ನಿಕ್ ಅಂತೇಳಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಮಳೆ ಬರುವಾಗ ನೋಡಿ, ಹೆಗ್ಡೆಯವರು ಮೊನ್ನೆ ನಮಗೆ ಒಂದು ಶಾಬಾಸ್ ಕಿರಿ ಕೊಟ್ಟರು. ಏನಂತ ಹೇಳಿದ್ರೆ, ಮಳೆ ಬರುವಾಗ

ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮನೆಯಾಗೆ 5 ವರ್ಷದ ಒಳಗಿನ ಮಕ್ಕಳು ಎಷ್ಟಿದ್ದಾರೆ? ಇದೇ ನಾಶಕ ಊರ್ನಾಗೆ ಎಷ್ಟ್ ಮಕ್ಕಳವೆ ಅಂತ ಲೆಕ್ಕ ಮಾಡ್ತಾ ಇದೀಯಾ? ಮುಂದಿನ ವಾರ ನಮ್ಮ ಊರ್ನಾಗೆ ಲಸಿಕಾ ಶಿಬಿರ ನಡೀತಾ ಇದೆ. ಅದಕ್ಕೆ ಎಷ್ಟು ಮಕ್ಕಳಿಗೆ ಎಷ್ಟು ಲಸಿಕೆ ಬೇಕು ಎಲ್ಲ ಪಟ್ಟಿ ಮಾಡಬೇಕು. ಹೌದಾ ಅಶೋಕ, ನಮ್ಮ ಅತ್ತೆಯವ್ರಿಗೆ ಶುಗರ್ ವಸಿ ಜಾಸ್ತಿ ಆದಂಗದೆ. ನಡೀರಿ, ನಾಳೆ ಆಸ್ಪತ್ರೆಗೆ ಹೋಗೋಣ. ಶುಗರ್ ತಾತ್ಸಾರ ಮಾಡಬಾರ್ದು. ನೀನ್ ಲೆಕ್ಕಾಚಾರ ಇನ್ನೂ ಮುಗ್ದಿಲ್ವಾ? ತುಂಬಾ ಕೆಲಸ ಇದೆ, ನಾಳೆ ಬರ್ತೀನಿ. ರೆಡಿ ಆಗಿರಿ, ಆಸ್ಪತ್ರೆಗೆ ಹೋಗೋಣ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಮಿತ್ರರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲ್ಗೆ 48,000 to 52,500, ಹೊಸ ಅಡಿಕೆ 37,500 to 43,500, ಕೋಕಾ ಕ್ವಿಂಟಾಲ್ಗೆ 35,000 to 40,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗಿನ ಕೊಬ್ಬರಿ ಕ್ವಿಂಟಾಲ್ಗೆ 8,000 to 11,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 20,000 to 27,000 ರೂಪಾಯಿ, ಎರಡನೇ ವರ್ಗದ್ದು 1,000ಕ್ಕೆ 10,000 to 18,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,500 to 2,800 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 2,600 to 2,800 ರೂಪಾಯಿ, ಐಆರ್ಎಟ್ 2,800 to 3,000 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,700 to 1,800 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,000 to 4,300 ರೂಪಾಯಿ, ಕೆಂಪು ಬೆಲ್ಲ 3,900 to 4,000 ರೂಪಾಯಿ, ಕಪ್ಪು ಬೆಲ್ಲ 3,900 to 4,000 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 15,000 to 19,000 ರೂಪಾಯಿ, ಕಾಳು ಮೆಣಸು 37,000 to 51,000 ರೂಪಾಯಿ, ಕಚ್ಚಾ ಗೇರುಬೀಜ ಕ್ವಿಂಟಾಲ್ಗೆ 8,300 to 10,500 ರೂಪಾಯಿ, ಮೈಸೂರು ಬಾಳೆ 1,800 to 2,800 ರೂಪಾಯಿ, ಕದಳಿ ಸ್ಥಳೀಯ ಕ್ವಿಂಟಾಲ್ಗೆ 2,000 to 2,600 ರೂಪಾಯಿ, ಗಾಳಿ 1,600 to 1,800 ರೂಪಾಯಿ, ನೇಂದ್ರ ಬಾಳೆ 2,200 to 2,800 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮಹಿಳಾ ವಾಣಿ ಪೌಷ್ಟಿಕ ಕೈತೋಟ ನಿರ್ವಹಣೆಯ ಕುರಿತು ಮಂಗಳೂರಿನ ಸಹಾಯಕ ತೋಟಗಾರಿಕಾ ಅಧಿಕಾರಿ ರಿಶಲ್ ಅವರೊಂದಿಗಿನ ಸಂದರ್ಶನವಿದೆ. ಈಗ ಮೌನೇಶ್ ಕುಮಾರ್ ಛಾವಣಿ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆಯನ್ನು ಕೇಳೋಣ.